ಮಾಡಬಹುದಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಈ ವಿಚಾರ ಬೆಳಕು ಚೆಲ್ತದ ಅಂತೇಳಿ ನಮ್ಮ ಭಾವನೆ. ಅದಕ್ಕೆ ನಮ್ಮ ಜೊತೆಗೆ ಈಗ ಬೀರಪ್ಪ ಅವರಿದ್ದಾರೆ, ಅವ್ರನ್ನ ನಾವು ಮಾತಾಡಿಸಿ ಅವರ ಅನುಭವಗಳನ್ನ ಕೇಳೋಣ. ನಮಸ್ಕಾರ ಬೀರಪ್ಪ ವಗ್ಗಿ ಅವರ. ನಮಸ್ಕಾರ ಸರ್. ನನ್ನ ಹೆಸರು ಬೀರಪ್ಪ ಚಿನ್ನಪ್ಪ ವಗ್ಗಿ, ಸಾಕಿನ ತಾಂಬಾದವ್ರಿ. ನಾನು 40 ವರ್ಷದಿಂದ ಒಕ್ಕಲ್ತನ ಮಾಡ್ಕೋತ ಬಂದಿವು. ಆಮೇಲೆ ಇವಾಗ ದ್ರಾಕ್ಷಿ ಮಾಡಾಕತ್ತೀವಿ. ದ್ರಾಕ್ಷಿ ಒಳಗ ಬಹಳ ಚಲೋ ಉತ್ತಮ ಇಳುವರಿ ತೆಗೆದಿವು. ಮತ್ತ ಸಾಧಾರಣ ಎಲ್ಲಾ ಮಾಡಿದ್ರು ದ್ರಾಕ್ಷಿ ಮಾಡೆಲ್ಗಳೆಲ್ಲ ಹೊಸ ಹೊಸ ನಮೂನಿ ಮಾಡಿವು. ಎಷ್ಟೋ ಮಂದಿ 4-5 ಜಿಲ್ಲಾದ ಮಂದಿ ನೋಡಕ್ ಬರ್ಲಾಕತ್ತಾರ. ಮತ್ತ ದ್ರಾಕ್ಷಿ ಚಲೋ ಅದ. 15 ಎಕರೆ ನಿಂಬೆ ಗಿಡ ಮಾಡಿವು. ನಿಂಬೆ ಗಿಡ 15 ಎಕರೆ ನಿಂಬೆ ಗಿಡ, ನಿಂಬೆ ಗಿಡದ ಇಳುವರಿ ಚಲೋ ಅದ. ಎಲ್ಲ ಸಾವಯವ ಕೃಷಿ ಮಾಡ್ತೀವಿ. ನಿಂಬೆ ಗಿಡಕ್ಕ ರಾಸಾಯನಿಕ ಏನು ಹಾಕಲಾರ್ದೆ ಗದಿ ನಿಂಬೆಕಾಯಿ ಯಾರಾದ್ರೂ ಬಂದು ನೋಡ್ಬೇಕು, ನೋಡುವಂತ ನಿಂಬೆ ಗಿಡ ಮಾಡಿವು. ಮತ್ತ ಕುರಿ ದನ ಒಂದು ಎಲ್ಲ ಕಿಲಾರಿ ಆಕಳುಗಳು ಸಾಕಿವು. ಗೌಳಿಯು ಪಂಡ್ರಾಪುರ್ ಗೌಳಿ ಎಮ್ಮೆ ಸಾಕಿವು. ಹರಿಯಾಣದ ಮುರಾ ಎಮ್ಮೆ ಸಾಕಿವು. ಅಲ್ಲಿಂದ 8 ಜಾತಿ ಕೋಳಿ ಅದಾವ್ರಿ. ಚೀನಿ ಇರ್ಬಹುದು, ಟರ್ಕಿ ಇರ್ಬಹುದು, ಉಲ್ಟಾ ಪುಚ್ಚ, ಕಡಕನಾಥ, ಒಂದ್ 8 ಜಾತಿ ಕೋಳಿ ಅದಾವ್ರಿ. ಒಂದ್ 7-8 ಜಾತಿ ಕುರಿ ಅದಾವ. ಹಿಂಗಾಗಿ ಒಕ್ಕಲ್ತನದೊಳಗ ಒಂದ್ ಸ್ವಲ್ಪ ಎಲ್ಲಾರ ಇದ್ರ ನಮ್ನಿ ಮುಂದುವರ್ಸ್ಕೊಂಡು ಹೊಂಟಿವ್ರಿ. ಆದ್ರ ಮೊದಲ್ ನಮ್ಮ ಒಕ್ಕಲ್ತನ ಪೂರ್ವಿ ಇದ್ದೇಳಾಗ ನಮ್ಮ ಒಕ್ಕಲ್ತನ ಬಹಳ ಸಣ್ಣದಿತ್ತು. ಇವತ್ತು ಇದೆಲ್ಲ ಮಾಡೋದ್ರಿಂದ ನಮ್ಮ ಒಕ್ಕಲ್ತನ ಬಹಳ ಮುಂದುವರೆದ. 4 ಮಂದಿ ನೋಡಿ ಕಲಿಯುವಂತ ತೋಟ ಆಗೈತ್ರಿ ಸರ್. ಈಗ ಇಂಥ ಒಂದು ದೊಡ್ಡ ಉದ್ಯಮ, ಕೃಷಿ ಉದ್ಯಮ ಅಂತ ಹೇಳಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಅಷ್ಟು ಶಿಸ್ತಿನಿಂದ ನೀವು ಈ ಕೆಲಸವನ್ನು ಮಾಡ್ತಾ ಇದ್ದೀರಿ, ಕಾಯಕವನ್ನು ಮಾಡ್ತಾ ಇದ್ದೀರಿ. ಇಷ್ಟು ನಾವು ಒಂದೇ ಬೆಳೆ ಬೆಳಿಬೇಕು ಅಂತಂದಾಗ ನಮಗೆ ಸಾಕಷ್ಟು ಕಷ್ಟಗಳು ಎದುರಾಗ್ತಾವೆ. ಆದ್ರೆ ಇಲ್ಲಿ ನೀವು ಕೋಳಿ ಸಾಕಣೆ ಮಾಡಿರಿ, ಕುರಿ ಸಾಕಣೆ ಮಾಡಿರಿ, ಅದ್ರ ಜೊತೆಗೆ ದೊಡ್ಡ ದೊಡ್ಡ ಬೆಳೆಗಳನ್ನು ಬೆಳೀತಾ ಇದ್ದೀರಿ. 10 ಎಕರೆಗಳಷ್ಟು ನೀವು ಬೆಳೀತಾ ಇದ್ದೀರಿ. ಅದರೊಳಗೆ ತಂತ್ರಜ್ಞಾನವನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ, ಮಷೀನರಿ ಉಪಯೋಗ ಮಾಡ್ತಾ ಇದ್ದೀರಿ, ಹೊಸ ಹೊಸ ತಂತ್ರಜ್ಞಾನವನ್ನು ಬಳಸಿ ನೀವು ಮಾಡ್ತಾ ಇದ್ದೀರಿ. ಇಷ್ಟು ಸಾಧ್ಯ ಆಗಬೇಕಾಯ್ತಪ್ಪ ಅಂತಂದ್ರೆ ಸಾಕಷ್ಟು ಶ್ರಮ ವಹಿಸಿರಬೇಕು. ಅದಕ್ಕೆ ಒಳ್ಳೆ ಲೆಕ್ಕವನ್ನು ಕೂಡ ನೀವು ಹಾಕಬೇಕಾಗ್ತದೆ. ಲೆಕ್ಕ ಇರಲಾರ್ದೆ ನಾವು ರೈತರು ಇವತ್ತು ಮುಂದೆ ಬರುವುದಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಪ್ರಸಂಗದೊಳಗೆ ಯಾವ ರೀತಿ ನೀವು ಮುಂದಾಲೋಚನೆ ಮಾಡಿ, ಹೌದಪ್ಪ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಕೃಷಿಯೊಳಗೆ ಇಷ್ಟು ಸಾಧನೆ ಮಾಡಬೇಕು ಅನ್ನುವಂಥದ್ದು ಏನಾದರೂ ಮೊದಲು ನಿಮ್ಮ ಮನಸ್ಸಿನೊಳಗಿತ್ತ? ಅಥವಾ ಯಾವ ರೀತಿ ಸಾಧನೆ ಮಾಡಬೇಕು, ಎಲ್ಲಿ ತನಕ ನಾವು ಮುಟ್ಟಬೇಕು ಅನ್ನುವಂಥದ್ದು ಏನಾದರೂ ಮನಸ್ಸಿನೊಳಗಿತ್ತ? ಮತ್ತು ಅದಕ್ಕೆ ಯಾರು ನಿಮಗೆ ಪೋಷಣೆ ಮಾಡಿ ನೀರಿರೋದು ಸಪೋರ್ಟ್ ಮಾಡಿದಂಥವ್ರು? ಸಪೋರ್ಟ್ ಮಾಡಿದವ್ರು ನಮ್ಮ ತಂದೆಯವ್ರಿ. ಒಟ್ಟು ಮಂದಿಯಲ್ಲಿ ಕೂಲಿ ಹೋಗಂತದ್ ಬಿಟ್ಟು ನಿಮ್ಮಲ್ಲಿ ನೀವು ದುಡಿದ್ರೆ ಸಾಕು, ನೀವು ಶ್ರಮ ಪಟ್ಟು ದುಡಿದ್ರೆ ನಿಮ್ಗೆ ಎದುರಾಗು ಕಡಿಮೆ ಇಲ್ಲ ಅಂತೇಳಿ ಮುಂದೆ ಒಂದು 10 ವರ್ಷದಿನ ಕಾಯಿಪಲ್ಯ ಮಾರಿದೀವಿ. ಬದನೆಕಾಯಿ ಇರ್ಬೋದು, ಸೌತೆಕಾಯಿ ಇರ್ಬೋದು. ಸೌತೆಕಾಯಿ ಅದು ನಮ್ಮ ಜಿಲ್ಲಾದೊಳಗೆ ಯಾರು ಬೆಳೆದಿಲ್ಲ, ಅಂಥ ಸೌತೆಕಾಯಿ ಬೆಳೆದೇವು. ಮತ್ತು ಈ ಕಡೆ ಬಂದು ನಿಂಬೆಗಿ ತಯಾರು ಮಾಡೀವಿ. ನಿಂಬೆಗಿ ತಯಾರು ಮಾಡಿದರೆ ವರ್ಷಿಗೆ 30-40 ಲಕ್ಷ ರೂಪಾಯಿ ನಿಂಬೆಗಿ ಮಾರ್ತೀವಿ. ಕರಿಬೇವಿನಗಿ, ಮಾವಿನಗಿ, ಪೇರುವಗಿ ಎಲ್ಲ ಜಾತಿ ಒಗಿ ಮಾರ್ತೀವಿ. ಮತ್ತು ನಿಂಬೆಗಿ ಒಳಗೆ ಚಲೋ ಇದ್ದ 4-5 ಜಿಲ್ಲಾದ ಮಂದಿ ಬರ್ತಾರೆ ನಮ್ಮಲ್ಲಿ ನಿಂಬೆಗಿ ಒಯ್ಯಕ್ಕೆ. ನಿಂಬೆಗಿದಿಂದ ನಮ್ಮ ಹಂಗೆ ಉತ್ಪನ್ನಗಳು ಹೆಚ್ಚಾಕೋತು. ಅದು ಹೆಚ್ಚಾದ ಹಾಕೋತು ಅದಾಗ 3 ಎಕರೆ ಹೋಗಿ ಇವತ್ತು 120 ಎಕರೆ ನೀರಾವರಿ ಮಾಡ್ತೀವಿ. ಈಗ ಒಕ್ಕಲ್ತನ ನೋಡುವಂಗೆ ಆಗೈತ್ರಿ. ಮೊದಲು ನಮ್ಮದೇ ಎಲ್ಲ ಭಾಳ ಸಣ್ಣ ಒಕ್ಕಲ್ತನ, ಯಾರು ನಮ್ಮ ಕಣ್ಣ ಕಾಣ್ತಿಲ್ಲ ಅಂತ ಒಕ್ಕಲ್ತನ ಇತ್ತು. ಇವತ್ತು 120 ಎಕರೆ ಆಸ್ತಿ ಮಾಡಿವು. ಮತ್ತು ಏನು ಬೇಕಾದ ಬೆಳೆ ಇದೇ ಇಲ್ಲ ಅನ್ನುವಂಗಿಲ್ಲ, ಆ ಟೈಪ್ ಮಾಡಿವ್ರಿ. ಸಮಗ್ರ ಕೃಷಿ ಒಳಗಿದ್ದೀವಿ. ಎಲ್ಲ ಆಯುರ್ವೇದಿಕ್ ಸಸ್ಯಗಳದಾವ, ಮತ್ತು ಎಲ್ಲ ಹಣ್ಣಿನ ಗಿಡಗಳು ಅದಾವ, ಹೂವಿನ ಗಿಡ ಅವ, ಮತ್ತು ಎಲ್ಲ ಜಾತಿ ಹೂವಿನ ಗಿಡ ರೀ. ಒಂದು 80 ನಮೂನಿ ಹೂವಿನ ಗಿಡ ಅವ, ಒಂದು 100 ನಮೂನಿ ಆಯುರ್ವೇದಿಕ್ ಸಸ್ಯಗಳದಾವ. ಹಿಂಗೆ ಆಯಿತು, ಎಲ್ಲ ಜಾತಿ ದನ ಕುರಿ ಎಲ್ಲ ಇದು ಐತ್ರಿ. ಹಿಂಗಾಗಿ ಮಾಡ್ಕೋತ ಹೊಂಟಿರಿ ಒಕ್ಕಲ್ತನ. ಮತ್ತು ಈಗ ಇಷ್ಟೆಲ್ಲ ಮಾಡಬೇಕು ಆಯ್ತು ಅಂತಂದ್ರೆ ಸಮಯ ಬೇಕಾಗ್ತದೆ, ಅದಕ್ಕೆ ನಾವು ಟೈಮ್ ಕೊಡಬೇಕಾಗ್ತದೆ, ಮತ್ತು ಲೆಕ್ಕ ಹಾಕಬೇಕಾಗ್ತದೆ. ಅದನ್ನು ನೀವು ಯಾವ ರೀತಿ ಮಾಡ್ತಾ ಇದ್ರಿ, ಯಾರ ಮಾರ್ಗದರ್ಶನ ಇದರ ಒಳಗಿತ್ತು ಅಂತಂತೀರಿ? ಇದ್ರ ಮಾರ್ಗದರ್ಶನ ಅಂದ್ರೆ ನಾವು ಸಣ್ಣ ಇದ್ದೇಳಾಗ ನನಗೊಬ್ಬ ಗುರುಗಳಿದ್ರಿ, ಸಿದ್ದಯ್ಯ ವಸ್ತದ ಅಂತೇಳಿ. ಅವ್ರು ನನಗೆ ಹೇಳ್ತಿದ್ರು, ತಮ್ಮ ಹಿಂಗೆ ದುಡ್ದು ಅಂದ್ರೆ ಈ ನಮ್ಮನೆ ದೇವ್ರು ನಿಮ್ಗೆ ಅನ್ನ ಕೊಡ್ತಾನ, ಈ ಟೈಪ್ ದುಡಿರಿ ಅಂತೇಳಿ. ಏನು ಮಾಡಿದ್ರು ಅವರು ಮಾರ್ಗದರ್ಶನದೊಳಗೆ ನಾವು ಹೋದೆವು. ನಮ್ಗೆ ಹೊಲ ಲೆವೆಲ್ ಮಾಡ್ಲಿಕ್ಕೆ ಹಚ್ಚಿದ್ರು, ಮುಂದಿನ ಲೆವೆಲ್ ಮಾಡಿಸ್ತಿದ್ರು. ಎಲ್ಲಾನು ಇಡೀ ಆಸ್ತಿ 120 ಎಕರೆನು ಜೀರೋ ಲೆವೆಲ್ ಮಾಡೀವ್ರಿ. ನನಗೆ ಏನು ಮಾಡಬೇಕು ಅನ್ನೋ ದಿನ ಈ ಒಂದು 20 ಸಾರಿ ಬಂದು ನಮ್ಮ ಹೊಲಕ್ಕೆ ಬಂದು ನನಗೆ ತೋರಿಸ್ಕೋತ ಹೋಗ್ತಿದ್ರು. ನನಗೆ ನಮ್ಮ ತಂದೆಯವ್ರಿಗಿನ ಅವ್ರು ಹೆಚ್ಚಿಗೆ ಅನುಕೂಲ ಮಾಡಿಕೊಟ್ಟು ನನಗೆಲ್ಲ ಮುಂದೆ ತರ್ಲಾಕ ಅವ್ರೆ ನಿನ್ಬೆಲ್ಲ 8 ರೂಪಾಯಿ ಹೊಟ್ಟೆ ಕೊಡು, ನಾವು ಉಳಿದೋದು ಕೊಡ್ತಾ ಅಂತೇಳಿ ಎಲ್ಲ ಆಸ್ತಿ ಇಸ್ಕೊಟ್ರು. ನನಗೆ ಅತೀ ಮುಂದೆ ತಂದವ್ರಿ ನಾನು ಸಿದ್ದಯ್ಯ ವಸ್ತ್ರ ಅಂತೇಳಿ ಅವ್ರು ತೀರಿ ಹೋಗಿದ್ರು. ಈಗ ನನಗೆ ಅವ್ರದಿಂದ ನನ್ನ ಒಕ್ಕಲ್ತನ ಈ ಟೈಪ್ ಬಂದ. ಮತ್ತು ನಿಮ್ಮ ಸಾಲಿ ಮತ್ತು ಎಲ್ಲಿ ತನಕ ಕಲ್ತ್ರಿ, ಮತ್ತು ಮುಂದೆ ಹೆಂಗೆ ಕೃಷಿ ಒಳಗೆ ಏನಾದರೂ ಮಾಡಬೇಕು ಅಂತಂದ್ರೆ ಅದರದ್ದು ನಾವು ಜ್ಞಾನ ತಗೋಬೇಕಾಗ್ತದೆ. ಅದನ್ನು ಹೊಸ ತಂತ್ರಜ್ಞಾನ ಏನು ಬಂದಾಗ ಅದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಮ್ಮ ಹೊಲಕ್ಕೆ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತಂದಾಗ ಸಾಕಷ್ಟು ವಿಜ್ಞಾನಿಗಳ ಜೊತೆಗೆ ಸಂಪರ್ಕನೂ ಬೇಕಾಗ್ತದೆ, ಅಧಿಕಾರಿಗಳ ಜೊತೆಗೆ ಸಂಪರ್ಕನೂ ಬೇಕಾಗ್ತದೆ. ಇದನ್ನೆಲ್ಲ ಯಾವ ರೀತಿ ಮಾಡಿಕೊಂಡ್ರಿ?

ಎಲ್ಲಾನು ಮಾಡ್ತೀವಿ. ಹಾಗೆ ಎಲ್ಲ ಸಸಿನೂ ಮಾಡ್ತೀವಿ, ಮತ್ತ ಎಲ್ಲ ಬೆಳೆಗಳು ಮಾಡ್ತೀವಿ. ಒಂದು ಬೆಳೆ ಅಕಸ್ಮಾತ್ ಇದು ಆದ್ರೂ ಎಣ್ಣೆ ಬೆಳೆ ಒಟ್ಟು ಬಿಡಂಗಿಲ್ಲ. ಹಿಂಗಾಗಿ ಸಮಗ್ರ ಕೃಷಿ ಎಲ್ಲಾನೇ ಮಾಡ್ತೀವಿ. ಹಣ್ಣಿನ ಗಿಡನು ಮಾಡ್ತೀವಿ, 108 ಹಣ್ಣಿನ ಗಿಡಗಳು ಹಚ್ಚಿವಿ ರೀ. ಯಾವ ಸೀಸನ್ಗೆ ಯಾವ ಹಣ್ಣು ಬರ್ತದ ಆ ಹಣ್ಣು ನಮ್ಮಲ್ಲಿ ಐತಿ. ಯಾವ ಮಾಸದೊಳಗೆ ಯಾವ್ಯಾವ ಹಣ್ಣು ಬರ್ಬೇಕಾವಲ್ಲ ಆ ಹಣ್ಣನ ಗಿಡ ಎಲ್ಲ ಗಿಡ ಅವ. ಅದಕ್ಕಾಗಿ ಎಲ್ಲ ಸಮಗ್ರ ಕೃಷಿ ಅಂತೇಳಿ ಎಲ್ಲಾನೇ ಮಾಡ್ಲಿಕ್ಕೆ ನಮಗೆ ಭಾಳ ಇಷ್ಟ ಐತಿ. ಒಂದು ಮಾಡೋದ್ರಿಂದ ಅದು ಒಂದು ಅಕಸ್ಮಾತ್ ಏನೋ ಆಗಿ ಹೋಯ್ತು ಅಂದ್ರೆ ಅದು ಒಂದು ವರ್ಷ ಹಂಗೆ ಕುಂದಿರ್ಬೇಕು. ಈ ಎಲ್ಲ ಮಾಡೋದ್ರಿಂದ ಅದು ಹೋಯ್ತಾ ಇದು ತಗೋ ಹಿಂಗೆ ಒಂದಾಗನ ಒಂದು ಅನುಕೂಲ ಆಗ್ತೈತೇಳಿ ಎಲ್ಲಾನೇ 12 ತಿಂಗಳ 12 ಟೈಪ್ ಪೀಕ್ಗಳು ಮಾಡಿವ್ರಿ. ವೀರಪ್ಪರ, ನಿಮ್ಮ ಆಸಕ್ತಿಗೆ ಖುಷಿ ಆಗ್ತದ ಒಬ್ಬ ರೈತನ ಹೊಲದೊಳಗೆ ಇಷ್ಟೆಲ್ಲ ಜೀವ ವೈವಿಧ್ಯ ಐತೆ ಅಂತೇಳಿ. ತಾವು ಯಾಲಕ್ಕಿ ಗಿಡವನ್ನು ಸಹಿತ ಬೆಳೆಸಿರಿ, ಅಡಿಕೆಯನ್ನು ಬೆಳೆಸಿರಿ, ಆಮೇಲೆ ಸಾಕಷ್ಟು ಔಷಧೀಯ ಗಿಡಗಳನ್ನು ಬೆಳೆಸಿರಿ. ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಬೆಳೆಯುವಂತಹ ಏನು ಬೆಳೆಗಳದಾವ? ಈಗೇನು ದ್ರಾಕ್ಷಿ ತಾವು ಬೆಳೀತಾ ಇದ್ದೀರಿ, ಸಾಮಾನ್ಯವಾಗಿ ನಮ್ಮ ಏರಿಯಾದೊಳಗಂತೂ ಬೆಳೆಯುವಂಥದ್ದು ನಮ್ಮದೇ ಬೆಳೆ ಅದು. ಈಗ ಯಾಲಕ್ಕಿ ಬೆಳೆಯುವಂಥದ್ದು, ಅಡಿಕೆ ಬೆಳೆಯುವಂಥದ್ದು, ಇಂಥ ಪ್ರಯೋಗಗಳನ್ನು ಯಾಕೆ ಮಾಡ್ತಾ ಇದ್ದೀರಿ ತಾವು? ಅಂದ್ರೆ ಸರ್, ನಾವು ಹಿಂಗ ಪ್ರವಾಸಕ್ಕೆ ಕಡೆ ಕಡೆ ಹೋದಾಗ ಕೆಲವಂತವ್ಲಿ ಎಲ್ಲ ಅಡಿಕೆ ಗಿಡ ನೋಡಿವು, ಅಡಿಕೆ ಬೆಳೆದಿವು. ನಾವು ಮಾಡಿದ್ರೆ ಯಾಕೆ ಬೆಳೆಯಂಗಿಲ್ಲ? ನಮ್ಮಲ್ಲಿ ಮಾಡ್ಲಾದಕ್ಕೆ ಬೆಳೆದಿಲ್ಲ. ಎಲ್ಲರೂ ನಮ್ಮ ಬಹಳ ಬಿಸಿಲದ ನಮ್ಮ ದೇಶ ನಮ್ಮಲ್ಲಿ ಬೆಳೆಯಂಗಿಲ್ಲ ತಗ, ಯಾಕೆ ಬೆಳೆಯಂಗಿಲ್ಲ? ನಾವು ಮಾಡಿ ನೋಡೋಣ ಅಂತೇಳಿ ಅಡಿಕೆ ಗಿಡ ಹಚ್ಚಿ ನೋಡಿವು, ಅಡಿಕೆ ಚಲೋ ಬಂದೈತಿ. ಈಗೇನು ಅಡಿಕೆ ಬೆಳಿತಾಗ ಅವ್ರಕಿನ್ನ ನಮ್ಮಲ್ಲಿ ಚಲೋ ಬಂದದ. ಹಲಸಿನ ಗಿಡ ಹಚ್ಚಿವು, ಹಲಸು ಅಲ್ಲಿಕಿನ್ನ ನಮ್ಮಲ್ಲಿ ಬಹಳ ಚಲೋ ಕ್ವಾಲಿಟಿ ಬಂದೈತಿ. ಕಂಡಾಡಿ ತಿನ್ನಕ್ ಕ್ಷಮೆ ಐತ್ರಿ. ಆಮೇಲೆ ಏಲಕ್ಕಿ ಹೆಚ್ಚಿವು, ಏಲಕ್ಕಿ ಅವಾಗಲ್ಲಿ ಇನ್ನ ಜಿನಗ್ ಬರ್ತಾವ ನಮ್ಮಲ್ಲಿ ಏಲಕ್ಕಿ, ಅದಕ್ಕಿನ್ನ ಚಲೋ ಗಿಡ ಬಂದವ. ಏಲಕ್ಕಿ ಬಾಳಿ ಹೆಚ್ಚಿವು, ಏಲಕ್ಕಿ ಬಾಳಿ ಎಲ್ಲಕ್ಕಿನ್ನ ಚಲೋ ಬಂದವ. ಯಾವುದೇ ಅಲ್ಲಿ ಏನು ಮಲೆನಾಡದಾಗ ಬೆಳಿತಾಗ ಅವ್ರು ಬೆಳಿ ನಮ್ಮ ಕಾವು ಪ್ರದೇಶಕ್ಕೆ ಅವ್ರಕಿನ್ನ ಚಲೋನೇ ಬರ್ತಾವ. ಅಂದ ಮಾಡ್ಲಾದಕ್ಕೆ ಅದು ಬೆಳೆಯಲ್ಲ ಇದು ಬೆಳೆಯಲ್ಲ ಅಂದಾಗ ಮಾಡಿದ್ರೆ ಎಲ್ಲಾನೇ ಬೆಳೀತು. ಏನು ಅಲ್ಲಿ ಏನು ಬೆಳೀತದೆ, ಇಡೀ ನಾಗಮೂಲಿ ದೇಶ ಸುತ್ತ ಏನು ಬೆಳೀತದೆ ಅದು ನಮ್ಮಲ್ಲಿ ಎಲ್ಲಾನೇ ಬೆಳೀತದೆ. ಅದಕ್ಕಾಗಿ ನಾವು ಎಲ್ಲ ಟೈಪ್ ಮಾಡೋ ಸಂಬಂಧ ಎಲ್ಲ ಬೆಳೆದೀವಿ. ಈಗ ಇಂಥ ಒಂದು ಕೆಲಸದೊಳಗೆ ಸಾಕಷ್ಟು ಕೆಲಸಗಾರ ಬೇಕಾಗ್ತಾರೆ, ಕೂಲಿ ಆಳುಗಳು ಬೇಕಾಗ್ತಾರೆ, ಅದು ವಿಶೇಷ ಕೌಶಲ್ಯ ಇರುವಂಥವ್ರು. ಈಗ ದ್ರಾಕ್ಷಿ ಮಾಡ್ಬೇಕಾಯ್ತಪ್ಪ ಅಂದ್ರೆ ಕೌಶಲ್ಯ ಇರುವಂಥವ್ರು ಬೇಕು, ನಿಂಬೆ ಸಸಿ ಮಾಡ್ಬೇಕಂದ್ರೆ ಕೌಶಲ್ಯ ಇರುವಂಥವ್ರು ಬೇಕು. ಇವನ್ನೆಲ್ಲ ನೀವು ಹೆಂಗ ನಿಭಾವಣೆ ಮಾಡ್ತಾ ಇದ್ರಿ? ಇದು ಈಗ ದ್ರಾಕ್ಷಿ ಒಳಗೆ ಕೆಲಸ ಮಾಡ್ಬೇಕಾದ್ರೆ ದ್ರಾಕ್ಷಿ ಒಳಗೆ ಅದು ಯಾರು ಅದ್ರ ಅನುಭವದ ಅವ್ರನ್ನ ಟೀಮ್ ತರಿಸ್ತೀವ್ರಿ ನಾವು. ದ್ಯಾಬೇರಿ ಮದಭಾಮಿ ಎಲ್ಲಿ ದ್ರಾಕ್ಷಿ ಏರಿಯಾದ ಅಲ್ಲಿ ಮಂದಿನ ತಂದು ಅದು ಕೆಲಸ ಮಾಡ್ತೀವಿ. ನಿಂಬೆಯಾಗಿ ಮಾಡ್ಬೇಕಾದ್ರೆ ನಮ್ಮ ಇಂಡಿ ತಾಲೂಕ ಇಡೀ ನಮ್ಮ ಇಸ್ವದೊಳಗೆ ಇಂಡಿ ತಾಲೂಕಿನ ನಿಂಬೆ ಗಿಡಕ್ಕೆ ನಂಬರ್ ಒಂದೈತಿ. ನಿಂಬೆ ಕೆಲಸ ಮಾಡೋರು ನಮ್ಮಲ್ಲಿಯಾಗ ನಾವು ಅವ್ರು ತೊಗೊಂಡು ನಿಂಬೆ ಕೆಲಸ ಮಾಡ್ತೀವಿ. ನಿಂಬೆ ಅಗಿ ಮಾಡೋದಾಲಿ, ನಿಂಬೆ ಕಾಯಿ ಕೀಳೋದಾಲಿ, ಹಿಂಗೆ ನಿಂಬೆ ಗಿಡದ ಕೆಲಸ ನಮ್ಮಲ್ಲಿ ತೊಗೊಂಡು ಮಾಡ್ತೀವಿ. ದ್ರಾಕ್ಷಿಗೆ ವಿಶೇಷ ಬೇರೆ ಕಡೆ ಇರ್ತ ಅಂದ್ಕಿಂತ ಕೆಲಸ ಮಾಡ್ತೀವಿ. ಅವರು ಅದಕ್ಕೆ ಬೇಕಾದವ್ರಿಗೆ ಬಂದರು ಅಂದ್ರೆ ಅದಕ್ಕೆ ಏನು ಹೇಳಿಸ್ಕೊಳ್ಳೋದ ಕೆಲಸ ಮಾಡ್ತಾರೆ ರೀ. ಅದಕ್ಕೆ ಬೇರೆ ಕಡೆ ಆಳು ತರ್ತೀವಿ, ಒಂದೊಂದು ಯಾವ್ಯಾವ ಪೀಕಿಗೆ ಎಲ್ಲಿ ಆಳು ತರ್ಬೇಕು ಅಲ್ಲಿ ತಂದು ಮಾಡ್ತೀವಿ. ಈಗ ನಿಮ್ಮ ಮನೆಯೊಳಗೆ ದೊಡ್ಡವರಂತೂ ತಾವೆಲ್ಲ ಒಕ್ಕಲ್ತನದೊಳಗೆ ತೊಡಕೊಂಡಿರಿ, ಈ ಸಣ್ಣವರು ಏನಿದ್ದಾರೆ, ಹುಡುಗರು ಇದ್ದಾರೆ, ಅವರಿಗೂ ಕೂಡ ತಾವು ಕಲಿಸ್ತಾ ಇದ್ದೀರಿ. ಮುಂದಿನ ಒಂದು ಕೃಷಿ ಬದುಕು ಅವರಿಗೆ ಸರಿಯಾಗಿ ತಿಳುವಳಿಕೆ ಬರಲಿ, ಅವರು ಕೂಡ ಮುಂದುವರೆಸ್ಕೊಂಡು ಹೋಗ್ಲಿ ಅಂಥೇಳಿ ಅವರಿಗೂ ಕೂಡ ಇದೇ ರೀತಿಯಾಗಿ ಶಿಕ್ಷಣ ಕೊಡ್ತಾ ಇದ್ದಿರ್ತಾವೆ. ಸರ, ಈಗ ನಮ್ಮ ಮಕ್ಕಳೆಲ್ಲರೂ ನಾವು ಒಕ್ಕಲ್ತನ ಮಾಡೋದು ಸಿನಿಮಾ ಮಾಡ್ದಂಗೆ ಆಗಕತ್ತದ ನಮ್ಮ ಮಕ್ಕಳಿಗೆಲ್ಲ. ನಾವು ಸಿನಿಮಾ ಏನು ನೋಡಿ ಏನು ಬಂಗಾರ ಮನುಷ್ಯ ಸಿನಿಮಾ ನೋಡ್ತಾರಲ್ಲ, ಹಂಗೆ ಆಗಕತ್ತು. ನಮ್ಮ ಮಕ್ಕಳು ಶಾಲಿ ಹೋಗಿ 8th 9th ಶಾಲಿ ಕಲಿತು, ನಾವು ಶಾಲಿ ಹೋಗಲಪ್ಪ ನಾವು ಒಕ್ಕಲ್ತನೇ ಮಾಡ್ತೀನಿ, ನನಗೆ ಒಕ್ಕಲ್ತನದಾಗ ಭಾಳ ತೃಪ್ತಿ ಐತಿ, ನನಗೆ ಒಕ್ಕಲ್ತನದಾಗೆ ಇದು ಓದತ್ತೇಳಿ ಎಲ್ಲ ಮಕ್ಕಳು ಶಾಲಿ ಬಿಟ್ಬಿಟ್ಟು ಒಕ್ಕಲ್ತನಕ್ಕೆ ಬರಲಾಗತ್ತೆ. ನಮ್ಮ ಆಸೆ ಏನು, ಒಂದು 10th ನಾನು ಶಾಲಿ ಕಲ್ತಿಲ್ಲ, ನೀವಾಗ ಶಾಲಿ ಕಲಿತು ಸ್ವಲ್ಪ ನಿಮ್ಮ ಓದಾಟು ಬರೆಯಟ್ಟಾರೆ ಕಲಿಯಿರತ್ತೇಳಿ ಒಂದು 10th ಕಲಿಸಿದ್ರು 8th 9th ಮಕ್ಕಳು ಬಿಟ್ಬಿಟ್ಟು ಬಂದು ಎಲ್ಲರೂ ಒಕ್ಕಲ್ತನದ ಮೇಲೆ ಆಸಕ್ತಿ ಇದೆ ನಮ್ಮಲ್ಲಿ. ನಮ್ಮಲ್ಲಿ ಸಣ್ಣ ಮಕ್ಕಳು ಶಾಲಿಗೆ ಹೋಗ್ಬೇಕಾದ್ರೆ ಒಂದು 1th 8th ಶಾಲಿಗೆ ಹೋಗೋ ಮಗ 10 ರೂಪಾಯಿ ಕೆಲಸ ಮಾಡಿ ಶಾಲಿಗೆ ಹೋಗ್ತಾರೆ. ಒಂದು ಹೊಲ್ದಂದು ಒಂದಿಟ್ಟು ಹುಲ್ಲಾಗ ತಂದು ಆಡುಗಳಿಗೆ ಇದಕ್ಕೆ ಹಾಕಿ ಒಟ್ಟು ಏನರೇ ಕೆಲಸ ಇಲ್ದೇನೆ ಆ ಮಗನೂ ಕುಲ್ಲ ತಿರುಗಾಡಂಗಿಲ್ಲ. ಸಣ್ಣ ಮಕ್ಕಳು ಹಿಡಿದು ದೊಡ್ಡವ್ರ ತನ ಹೆಣ್ಮಕ್ಳು ಎಲ್ಲರೂ ತಮ್ಮ ತಮ್ಮ ಕೆಲಸ ತಾವು ಮಾಡಿ ತಮ್ಮ ಇದಕ್ಕೆ ಹೋಗ್ತಾರೆ. ಎಷ್ಟು ಮಂದಿ ಆಗ್ತಾರೆ ನಿಮ್ಮಲ್ಲಿ? ನಮ್ಮಲ್ಲಿ ಅಂದಾಜು ಒಂದು 50 ಇದೀವಿ ಸರ್. ನಮ್ಮ ಮನ್ಯಾಗ ಮನೆ ಮಂದಿನೇ 50 ಇದ್ದೀವಿ ರೀ. ಹೊರಗಿನವರು ಒಂದು 20 ಕೆಲಸಕ್ಕೆ ಬರ್ತಾರೆ. ನಮ್ಮ ಮನ್ಯಾಗ ಹೆಣ್ಮಕ್ಳು ಎಲ್ಲ ಕೂಡಿಸಿ ಒಂದು 50 ಇದ್ದೀವಿ ನಾವು. 50 ಒಂದು 30 ತೋಟದ ಕೆಲಸ ಮಾಡ್ತಾರೆ. ಯಾವಾಗೂ ಏನು ಯಾವ ಇದಕ್ಕೆ ಹೋಗ್ತೇವೆ, ಇವತ್ತು ಇದಕ್ಕೆ ಹೋಗ್ಬೇಕು ಅಂದ್ರೆ ಅವತ್ತು ಅದು ಹೋಗಿ ಆಗಿ ಮಾಡ್ಕೊಂಡೇ ಬರ್ತೀವಿ, ಹೊರತಾಗಿ ಇಟ್ಟು ಬರಂಗಿಲ್ಲ. ಒಂದು 30 ಮನೆಯವ್ರ ಕೆಲಸ ಮಾಡ್ತೀವಿ. ಈಗ ಮಕ್ಕಳಿಗೆ ತಾವು ಅಂದ್ರಿ ಕಲಿಯೋದು ಬಿಟ್ಟು ಇಲ್ಲೇ ಒಕ್ಕಲ್ತನ ಮಾಡ್ತೀನಿ ಅಂತಂತಾರೆ ಹುಡುಗರು ಅಂತೇಳಿ. ಈಗ ಒಕ್ಕಲ್ತನ ಕಲಿಯೋದಕ್ಕೆ ಸಾಕಷ್ಟು ಅವಕಾಶಗಳದಾವ. ಪದವಿ ಅದ, ಕೃಷಿ ಪದವಿ ಅದ, ರೇಷ್ಮೆ ಪದವಿ ಓದ್ಬೋದು, ಪಶುವೈದ್ಯಕೀಯ ಓದ್ಬೋದು, ಮತ್ತು ಹುಡುಗರಿಗೆ ಅದ್ರ ಬಗ್ಗೆ ತಿಳುವಳಿಕೆ ನೀಡಿ ಅವರಿಗೂ ಕಾಲೇಜಿಗೆ ಕಳಿಸುವಂಥದ್ದು ಏನಾದರೂ ವಿಚಾರ ಮಾಡಿರಿ ನೀವು? ಸರ, ಬಹಳಷ್ಟು ವಿಚಾರ ಮಾಡಿವಂತ ಸಲುವಾಗಿ ಮತ್ತು ಬಹಳಷ್ಟು ಎಲ್ಲಿ ಬೇಕಲ್ಲಿ ಫಾರ್ಮ ಅವು ಇವು ಹೋಗಿ ತೋರಿಸ್ಕೊಂಬಂದಿವು. ಅಂತಲ್ಲಿ ಕಲಿಯಿರಪ್ಪ ಅಂತೇಳಿ ಇದು ಮಾಡಿದ್ರೆ ಅವರು ನಮ್ಮ ತೋಟ ಬಿಟ್ಟು ಹೋಗಲಿಕ್ಕೆ ಒಲ್ಲತ್ತಾರೆ. ಇವ್ರು ನಮ್ಮ